844-7715 ಸಂಪರ್ಕಿಸಬಹುದು. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ 844-7715 ಸಂಪರ್ಕಿಸಬೇಕೆಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಯಲ್ಲಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಕಾರ್ಯಕ್ರಮ ಮರುಪ್ರಸಾರವಾಗುತ್ತಿದೆ. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಕಾರ್ಯಕ್ರಮದ ಮರುಪ್ರಸಾರ. ಈಗ ಕೇಳೋಣ ಎಲ್ಜಿ ಸಿಸ್ಟರ್ ಅವರು ಹಾಡಿರುವ ಒಂದು ಜನಪದ ಗೀತೆ. ಗಂಧದ ನಿರ್ಗೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರ್ಯಾವ್ ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ ಗಂಧದ ನಿರ್ಗೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರ್ಯಾವ್ ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ ಅಂಗಡಿ ಬೀದಿಲಿ ನಿಂದಕ್ಕಿ ತೊಳಸೋಳೆ ನಿಂದಕ್ಕಿ ತೊಳಸೋಳೆ ಉಂಗುಟ ಸಣ್ಣ ನಡು ಸಣ್ಣ ಸಿರಿ ಗಂಧದ ನೆರಿಗೋಳೆ ಉಂಗುಟ ಸಣ್ಣ ನಡು ಸಂಜಂಗಮರುಡುಗಿ ನಿನ್ ಹಟ್ಟಿಲಿ ಬೀಡಿಕ್ಕೆ ಬಿಡನೇನೆ ಸಿರಿ ಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರಾವ್ ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ಹಟ್ಟಿಲಿ ಬೀಡಿಕೆ ಬಿಡಲಿಕ್ಕೆ ಬಿಟ್ಟಿ ಹೆನ್ನಲ ಕಾಣೋ ನಾನ್ ಬಿಡದಿ ಹೆನ್ನಲ ಕಾಣೋ ಹೋಗಯ್ಯ ಹರಿವೋ ಜಲಧಿಗೆ ಸಿರಿ ಗಂಧದ ನೆರಿಗೋಳೆ ಜಲಧಿಗೆ ನಾನ್ ಬಿಡದಿ ಹೆನ್ನಲ ಕಾಣೋ ಹರಿವೋ ಜಲಧಿಗೆ ಸಿರಿ ಗಂಧದ ನೆರಿಗೋಳೆ ಜಲಧಿಗೆ ಹೋಗಕ್ಕೆ ಮುದಿಯ ತೊಂದಸಿದೀತೆ ಒರಾಗಿಯ ಹುಲ್ಲ ಕೊಡಿದಮ್ಮ ಸಿರಿ ಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರ್ಯಾವ್ ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ರಾಗಿಯ ಹುಲ್ಲಿಗೆ ರಾಯರ ಮುದ್ರಿಕಾದೋ ಬೇಕಾದ ಮುತ್ತ ಬೆಲೆ ಮಾಡೆ ಸಿರಿ ಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಎಲ್ಜಿ ಸಿಸ್ಟರ್ ಅವರು ಹಾಡಿದ ಜನಪದ ಗೀತೆಯೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ, ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 7 ಗಂಟೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ¶¶